ಕಮಲಾ ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾತೇನ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದಾರೆ ಕಣೆ, ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮತ್ತೆನ ಚೆಕಪ್ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, BP ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. BP ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಅಂಗನವಾಡಿಯ ಕಾರ್ಯಚಟುವಟಿಕೆ. ಈ ಕುರಿತು ಭದ್ರಾವತಿ ತಾಲೂಕು ಎರೇಹಳ್ಳಿಯ ಕಾರ್ಯಕರ್ತರಾದ ವೆಂಕಟಮ್ಮ ಅವರೊಡನೆ ಸಂದರ್ಶನ. ಭದ್ರಾವತಿ ತಾಲೂಕು ಎರೇಹಳ್ಳಿ ಅಂಗನವಾಡಿ ಕಾರ್ಯಕರ್ತರಾದ ವೆಂಕಟಮ್ಮ ಅವರು, ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ವೆಂಕಟಮ್ಮ. ನಮಸ್ತೆ ಸರ್. ಈಗ ನಿಮ್ದು ಅಂಗನವಾಡಿ ಅಂತ ಹೇಳಿದ್ರೆ ಎಷ್ಟೋ ಕಡೆ ಸ್ಟ್ರೈಕ್ ಮಾಡ್ತೀರಿ, ನಮಗೆ ಸಂಬಳ ಸಾಲದು ಅದು ಇದು ಅಂತ ಹೇಳಿ. ಕಾರಣ ಏನು ಅಂತ ಹೇಳಿದ್ರೆ, ನಿಮಗೆ ಇರೋಂತಹ ಕಾರ್ಯ ಒತ್ತಡ, ಹಳ್ಳಿನಲ್ಲಿ ಆ ಜನಗಳ ಜೊತೆಗೆ ಬೆರೆತು ಅವರನ್ನ ಒಂದು ಸಮಾಜದ ಮುಖ್ಯ ವಾಹಿನಿನಲ್ಲಿ ಒದ್ದಾಡುವಂತಹ ಕೆಲಸಗಳು ಇವೆಲ್ಲ ಇರ್ತವೆ. ಏನೇನು ಕಾರ್ಯಚಟುವಟಿಕೆ ನೀವು ಅಂಗನವಾಡಿಗೆ ಬಂದಾಗ್ಲಿಂದ ಸಂಜೆವರೆಗೆ ಇರುತ್ತಮ್ಮ? ಹೌದು ಸರ್, ಬೆಳಿಗ್ಗೆ 9:30 ಸಂಜೆ 4:00. ಈಗ ಕೊರೋನಾ ಇರೋದ್ರಿಂದ ಮಕ್ಕಳನ್ನ 10:00 12:00 ತನಕ ಇಟ್ಕೊಂತಾ ಇದೀವಿ. ಅಂದ್ರೆ ನಮ್ದು 6 ಸೇವೆಗಳಿದೆ. ಮಕ್ಕಳಿಗೆ ಪೂರಕ ಪೌಷ್ಟಿಕಾಹಾರ, ಮತ್ತೆ ಆರೋಗ್ಯ ತಪಾಸಣೆ, ಚುಚ್ಚುಮದ್ದು ಕಾರ್ಯಕ್ರಮ, ಮಾಹಿತಿ ಸೇವೆ, ಶಾಲಾಪೂರ್ವ ಶಿಕ್ಷಣ, ಎಲ್ಲ ಸೇವೆಗಳು ಇದೆ. ಪೌಷ್ಟಿಕಾಹಾರ ಅದ್ರ ಬಗ್ಗೆನೂ, ಮತ್ತೆ ಅದ್ರ ಜೊತೆಗೆ ಈಗ ಪೋಷಣ ಅಭಿಯಾನ ಅಂತ ಕಾರ್ಯಕ್ರಮನೂ ಮಾಡ್ತಾ ಇದ್ದೀವಿ. ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ, ಆಮೇಲೆ ಸ್ತ್ರೀ ಶಕ್ತಿ ಯೋಜನೆ, ಈ ಎಲ್ಲ ಕಾರ್ಯಕ್ರಮಗಳು ಅಂಗನವಾಡಿಯಿಂದ ನಡೀತಾ ಇದಾವೆ. ಈಗ ಒಂದೊಂದಾಗೆ ಬರೋಣಂತೆ. ಮಕ್ಕಳು ನೀವು ಸೇರಿಸ್ಕೋಬೇಕು ಅಂಗನವಾಡಿಗೆ ಬನ್ನಿ ಅಂತ ಕರೆಯೋದಕ್ಕೆ, ಎಷ್ಟು ವಯೋಮಿತಿ ಮಕ್ಕಳನ್ನ ತಾವು ಸೇರಿಸ್ಕೋತೀರಿ? ನಮಗೆ ಇರೋದು 0-6 ಮಕ್ಕಳನ್ನ. ನಾವು ಶಾಲಾ ಪೂರ್ವ ಶಿಕ್ಷಣಕ್ಕೆ 3 ಆಗಿರ್ಬೇಕು ಸರ್. 3-6 ಮಕ್ಕಳನ್ನ ನಾವು ಶಾಲಾ ಪೂರ್ವ ಶಿಕ್ಷಣಕ್ಕೆ ತಗೊಂತೀವಿ. ಅಲ್ಲಿ ಶಾಲಾ ಪೂರ್ವ ಶಿಕ್ಷಣ, ಅನೌಪಚಾರಿಕ ಶಾಲಾ ಪೂರ್ವ ಶಿಕ್ಷಣ ನಡೆಸ್ತೀವಿ ಸರ್. ಅನೌಪಚಾರಿಕ ಶಾಲಾ ಪೂರ್ವ ಶಿಕ್ಷಣ ಅಂತ ಹೇಳಿದ್ರೆ ಏನು, ಹೇಗ್ ಮಾಡ್ತೀರಿ? ಅಂದ್ರೆ ರೂಢಿಗತಲ್ಲದ ಶಾಲಾ ಪೂರ್ವ ಶಿಕ್ಷಣ. ಅವರಿಗೆ ಅಕ್ಷರಾಭ್ಯಾಸ ಏನ್ ಮಾಡಿಸೋದಿಲ್ಲ. ನಮಗೆ ಒಂದು ವಿಷಯ ಕೊಟ್ಟಿರ್ತಾರೆ, ಆ ವಿಷಯದ ಬಗ್ಗೆನೆ ಅವರಿಗೆ ನಾವು ದೈಹಿಕವಾಗಿ, ಸಾಮಾಜಿಕವಾಗಿ, ಮತ್ತೆ ಮಾನಸಿಕವಾಗಿ ಎಲ್ಲ ತರದ ಚಟುವಟಿಕೆಗಳನ್ನ ಮಾಡಿಸ್ತೀವಿ. ಚಟುವಟಿಕೆಗಳ ಮುಖಾಂತರನೆ ನಾವು ಅಕ್ಷರಾಭ್ಯಾಸಗಳನ್ನ ಮಾಡಿಸ್ತೀವಿ ಸರ್. ಅಂದ್ರೆ ಅವರಿಗೆ ಒಂದು ಹಾಡು ಹೇಳ್ಕೊಡೋ ಹಾಡು, ಅಭಿನಯ ಗೀತೆ, ಕತೆ, ಮತ್ತೆ ಅಂಕೆ ಸಂಖ್ಯೆಗಳು, ಕ್ರಿಯಾತ್ಮಕ ಚಟುವಟಿಕೆ, ಅಕ್ಷರಗಳನ್ನ ಬರೆಸಿ, ಮತ್ತೆ ಡ್ರಾಯಿಂಗ್ ಎಲ್ಲ ಮಾಡಿಸ್ತೀವಿ. ಡ್ರಾಯಿಂಗ್ ಎಲ್ಲ ಮಾಡಿಸಿ ಬಣ್ಣ ತುಂಬಿಸೋದು, ಚಿತ್ರಗಳಿಗೆ ಬಣ್ಣ ಎಲ್ಲ ತುಂಬಿಸ್ತೀವಿ. ಈ ತರ ಚಟುವಟಿಕೆಗಳನ್ನ ಮಕ್ಕಳಿಗೆ ಮಾಡ್ತೀವಿ ಸರ್. ಎಲ್ಲ ಮಕ್ಕಳು ಒಂದೇ ರೀತಿ ಬುದ್ಧಿ ಇರೋದಿಲ್ಲ. ಒಬ್ಬೊಬ್ರು ತುಂಬಾ ಫಾಸ್ಟ್ ಆಗಿರ್ತಾರೆ, ಇನ್ ಕೆಲವರು ಡಲ್ ಇರ್ತಾರೆ, ಇನ್ ಕೆಲವು ಮಕ್ಕಳುಗಳು ಮನೋವೈಕಲ್ಯದಿಂದ ಬಳಲ್ತಾ ಇರ್ತಾರೆ. ಈ ತರದ ಒಂದು ವಿಶೇಷ ಚೇತನ ಮಕ್ಕಳಿಗೆ ಹೇಗೆ ನೀವು ಬೆಲೆಯನ್ನ ಕೊಡ್ತೀರಿ ಅಥವಾ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತೀರಿ? ಅಂಗವಿಕಲ ಮಕ್ಕಳಿಗೆ, ವಿಶೇಷ ಚೇತನ ಮಕ್ಕಳಿಗೆ ನಾವು ತುಂಬಾನೇ ಕಾಳಜಿ ವಹಿಸ್ತೀವಿ ಸರ್. ವಿಕಲಚೇತನ ಮಕ್ಕಳು ಯಾರು ಇಲ್ಲ, ಬುದ್ಧಿಮಾಂದ್ಯ ಮಕ್ಕಳನ್ನು ಸಹ ಯಾರು ಇಲ್ಲ 6 ಅವರಿಗೆ ನಾವು ತುಂಬಾನೇ ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಸರ್. ಆ ತರ ಮಕ್ಕಳು ಬಂದಾಗ ಅವ್ರಿಗೆ ಯಾವ ರೀತಿ ನಾವು ಚಟುವಟಿಕೆ ಮಾಡಿಸ್ಬೇಕು, ಅವ್ರಿಗೆ ಏನು ಇಷ್ಟಪಡ್ತಾರೋ ಅದೇ ರೀತಿ ನಾವು ಮಾಡಿಸ್ತೀವಿ ಸರ್. ಆ ತರ ಮಕ್ಕಳಿದ್ರೆ. ಆಯ್ತು, ಮಕ್ಕಳು ಬರ್ತಾರೆ, ನೀವು ಪಾಠ ಹೇಳ್ಕೊಡ್ತೀರಿ, ಎಲ್ಲ ಆಗತ್ತೆ. ಎಲ್ಲ ಆದ್ಮೇಲೆ ಮಕ್ಕಳು ಪದೇ ಪದೇ ಒಂಥರ ಒಂದು ನೇಚರ್ಸ್ ಕಾಲ್, ಪ್ರಕೃತಿ ಕರೆ ಹೋಗೋದು, ಇದೆಲ್ಲ ಇದ್ದೇ ಇರ್ತಕ್ಕಂಥ ಸಂಗತಿಗಳು. ಇದನ್ನ ನೀವೇ ಒಂದ್ ರೀತಿ ಬೇಜಾರು ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ. ಇದು ಹೇಗೆ ನಿಮ್ದು ಮನೋಸ್ಥಿತಿ ಇರುತ್ತೆ ಆಗ? ಸರ್, ಖಂಡಿತ ನಮಗೆ ಬೇಜಾರಂತೂ ಆಗೋದಿಲ್ಲ. ಏಕೆ ಅಂದ್ರೆ ನಾವು ಅವ್ರ ಮಕ್ಕಳ ಜೊತೆ ಮಕ್ಕಳಾಗೇ ಇದ್ಬಿಡ್ತೀವಿ. ಅವ್ರು ಯಾವಾಗಾದ್ರೂ ಅವರು ನೇಚರ್ ಕಾಲಿಗೆ ಹೋಗ್ಬೇಕು ಅಂದ್ರೂ ತಕ್ಷಣ ನಾವು ಶೌಚಾಲಯ, ನಮಗೆ ವ್ಯವಸ್ಥೆ ಎಲ್ಲ ನಮಗೆ ತುಂಬಾನೇ ಚೆನ್ನಾಗಿದೆ. ಶೌಚಾಲಯ ನಮಗೆ ಅಂಗನವಾಡಿ ಒಳಗಡೆನೆ ಇದೆ. ಹಂಗಾಗಿ ಅವರು ಯಾವಾಗ ಕೇಳ್ತಾರ ಅವಾಗ ನಾವು ಶೌಚಾಲಯ ಕರ್ಕೊಂಡು ಹೋಗ್ತೀವಿ. ಸೋಪ್ ಹಾಕಿಲ್ಲ, ಕೈ ತೊಳ್ಸಿ ಕಾಲೆಲ್ಲ ನೀಟ ತೊಳ್ಕೊಂಬರ್ತೀವಿ. ಆ ಮಕ್ಕಳನ್ನೇ ಹೋಗ್ತಾರೆ, ಅವರೇನೆ ಹೋಗಿ ನೀರೆಲ್ಲ ಹಾಕ್ಬಿಟ್ಟು ತೊಳ್ಕೊಂಡು ಬರ್ತಾರೆ. ಸರ್, ನಮಗೇನ್ ಬೇಜಾರ ಇಲ್ಲ ಸರ್. ಈ ಗರ್ಭಿಣಿಯರಿಗೆ ಮಾಹಿತಿ ಕೊಡೋದು ಈ ತರದ್ದಲ್ಲ, ಹೀಗೆ ಪೌಷ್ಟಿಕ ಆಹಾರಗಳ ಬಗ್ಗೆ, ಇದು ನಿಮ್ಮ ಕಾರ್ಯವ್ಯಾಪ್ತಿಗೆ ಬರುತ್ತೆ? ಹೌದು ಸರ್, ನಮ್ಮ ವ್ಯಾಪ್ತಿಗೆ ಬರುತ್ತೆ. ನಾವು ಗರ್ಭಿಣಿ ಅಂತ ಗೊತ್ತಾಗಿದ ತಕ್ಷಣ ನಾವು ದಾಖಲಾತಿ ಮಾಡ್ಕೊಂತೀವಿ. ದಾಖಲಾತಿ ಮಾಡಿಕೊಂಡು ಅವರಿಗೆ ನಮ್ಮಲ್ಲಿ ಸಿಗುವಂತ ಸೇವಾ ಸೌಲಭ್ಯಗಳ ಬಗ್ಗೆ ನಾವು ಅವರಿಗೆ ತಿಳಿಸ್ತೀವಿ. ಈಗ ಕೇಂದ್ರ ಸರ್ಕಾರದಿಂದ ಬಂದಿರೋ ಮಾತೃವಂದನಾ ಯೋಜನೆ ಮೊದಲನೇ ಗರ್ಭಿಣಿಗೆ ಅದು ನಾವು ಇದೆ. ಅದರಲ್ಲಿ ಕೇಂದ್ರ ಸರ್ಕಾರದಿಂದ 5,000 ಸಹಾಯಧನವನ್ನ, ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಗರ್ಭಿಣಿಯವರಿಗೆ ಆರೋಗ್ಯ ತಪಾಸಣೆಯನ್ನ ನಮ್ಮ ಕೇಂದ್ರದಲ್ಲೇ ಆರೋಗ್ಯ ಕಾರ್ಯಕರ್ತರು ಬಂದಾಗ ಮಾಡ್ತಾರೆ. ಚುಚ್ಚುಮದ್ದು ಎಲ್ಲ ಇರುತ್ತೆ ಸರ್. ಆಮೇಲೆ ಪೂರಕ ಪೌಷ್ಟಿಕ ಆಹಾರವನ್ನ ನಾವು ಈಗ ಕೊರೋನಾ ಟೈಮ್ ಅಂತೂ ಮನೆಗೆ ಕೊಡ್ತಾ ಇದೀವಿ. ಬಿಸಿ ಊಟ ಇರ್ತಾ ಇತ್ತು, ಬಂದವ್ರು ಮಧ್ಯಾಹ್ನ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು, ಈಗ ಮನೆಗೆ ವಿತರಣೆ ಮಾಡ್ತಾ ಇದೀವಿ. ಏನೇನು ಪೂರಕ ಪೌಷ್ಟಿಕ ಆಹಾರಗಳು ಕೊಡ್ತೀವಿ ಸರ್? ಅವರಿಗೆ ತಿಂಗಳಿಗಾಗೋಷ್ಟು ಈಗ ಕೊಡ್ತಾ ಇರೋದು, ಈಗ ಕೊರೋನಾ ಅಂತ ಅಕ್ಕಿ ಕೊಡ್ತೀವಿ. ಮತ್ತೆ ನಮಗೆ ತಿಂಗಳ ತಿಂಗಳ ಕಚೇರಿಯಿಂದ ಕಳಿಸ್ತಾರೆ ಎಷ್ಟೆಷ್ಟು ಗ್ರಾಮ್ಸ್ ಕೊಡಬೇಕು ಅಂತ. ಅದೇ ರೀತಿಯಾಗಿ ಅವರಿಗೆ ಅಕ್ಕಿ, ಮತ್ತೆ ತೊಗರಿಬೇಳೆ ಮಸಾಲೆ, ಮತ್ತೆ ಇದು ಶೇಂಗಾ, ಮೊಟ್ಟೆ, ಹೆಸರುಕಾಳು ಇದನ್ನೆಲ್ಲ ಕೊಡ್ತೀವಿ ಸರ್. ಮನೆಯಲ್ಲಿ ಮಾಡ್ಕೊಂಡು ಅವರಿಗೆ ತಿನ್ನೋದಕ್ಕೆ ಪೌಷ್ಟಿಕ ಆಹಾರವನ್ನ ಕೊಡ್ತೀವಿ. ಎಷ್ಟೋ ಅಂಗನವಾಡಿ ಕೇಂದ್ರಗಳಲ್ಲಿ ನಾನು ನೋಡ್ತೇನೆ ಈ ಕಡಲೆದು ಚಿಕ್ಕು ಅಂತ ಮಾಡ್ತಾರಲ್ಲ, ಶೇಂಗಾ ಚಿಕ್ಕಿ ಅಂತ, ಅದನ್ನು ನೀವು ನಿಮ್ಮಲ್ಲಿ? ಶೇಂಗಾ ಚಿಕ್ಕಿ ಕೊಡ್ತೀವಿ ಸರ್ ನಾವು ಅವರಿಗೆ. ತಿಂಗಳಿಗಾಗೋಷ್ಟು ಇಷ್ಟು ಗ್ರಾಮ್ಸ್ ಅಂತ ಇರುತ್ತೆ, ಅಷ್ಟು ಗ್ರಾಮ್ಸ್ ಪ್ರಕಾರನೇ ಅವರಿಗೆ ಕೊಡ್ತೀವಿ ನಾವು. ಆಯ್ತಮ್ಮ, ನಿಮ್ಮಲ್ಲಿ ತುಂಬಾ ಕೆಲವೊಂದು ಸಮಸ್ಯೆಗಳು ಹೇಳ್ಕೊಳ್ತಾರೆ, ಬಂದು ಮನೆಯ ಕಷ್ಟ ಅದನ್ನೆಲ್ಲ ಮಾತಾಡ್ತಿರ್ತಾರೆ, ಅವ್ರಿಗೆ ಹೇಗೆ ಸಮಾಧಾನಕರ ರೀತಿಯಲ್ಲಿ ಮಾತಾಡ್ತಿರ್ತೀರಾ? ಹೇಗೆ? ಖಂಡಿತ ಮಾತಾಡ್ತೀವಿ ಸರ್, ಸಮಾಧಾನವಾಗೇ. ನಮ್ಮಿಂದ ಅವ್ರಿಗೆ ಏನಾದ್ರೂ ಸಹಾಯ ಆಗ್ಬೇಕು ಅನ್ನೋದಿದ್ರು ಅದನ್ನು ಹೇಳ್ತೀವಿ. ಮತ್ತೆ ಕೌಟುಂಬಿಕ ದೌರ್ಜನ್ಯ ಆ ತರ ಏನಾದ್ರು ಪ್ರಕರಣಗಳಿದ್ರು ನಮ್ಮ ಕಚೇರಿಯಲ್ಲಿ ಬುಧವಾರ ಮತ್ತೆ ಶನಿವಾರ ಇರುತ್ತೆ, ಸಂರಕ್ಷಣಾ ಅಧಿಕಾರಿಗಳಂತ ಇರ್ತಾರೆ, ಅವರಿಂದ ಸಲಹೆ ಏನಾರು ಪಡಿಬೇಕು ಅಂದ್ರು ನಾವು ಅಲ್ಲಿಗೂ ಹೇಳ್ತೀವಿ ಸರ್, ಮಾಹಿತಿ ಕೊಡ್ತೀವಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತೀವಿ. ಮತ್ತೆ ನಮ್ಮಿಂದ ಏನಾದ್ರೂ ಅವ್ರಿಗೆ ಸಹಾಯ ಆಗ್ಬೇಕು ಅನ್ನೋದಿದ್ರು ಸಹಾಯ ಮಾಡ್ತೀವಿ ಸರ್. ಕೌಟುಂಬಿಕ ದೌರ್ಜನ್ಯಗಳು ನಿಮ್ ಗಮನಕ್ಕೆ ಬಂದ ಹಾಗೆ ಯಾವ್ದಾರ ಇತ್ತ? ನಮ್ಮಲ್ಲಿ ಯಾವುದು ಇಲ್ಲ ಸರ್, ಎರಳಿಲ್ಲಿ ಯಾವುದು ಇಲ್ಲ ಸರ್. ಸಾಮಾನ್ಯವಾಗಿ ಈ ತರದ ದೌರ್ಜನ್ಯಗಳು ಆಗೋದಿಕ್ಕೆ ಏನ್ ಕಾರಣ ಅಂತ ಹೇಳಿ ಅಂದ್ರೆ, ಗಂಡ ಹೆಂಡತಿ ಬಗ್ಗೆ ಮಧ್ಯ ಇರ್ಬೋದು, ಅತ್ತೆ ಸೊಸೆಯವ್ರ ಬಗ್ಗೆ ಇರ್ಬೋದು, ಮತ್ತೆ ಅಕ್ಕಪಕ್ಕದವ್ರ ಮನೆಯಿಂದನು ಅವರಿಗೆ ದೌರ್ಜನ್ಯ ಹೆಣ್ಣಿಗೆ ಆಗ್ತಾ ಇರ್ಬೋದು ಅನ್ಸುತ್ತೆ, ಮೋಸ್ಟ್ಲಿ ಆಗುತ್ತೆ. ಆ ತರ ನಮ್ಮ ಗ್ರಾಮದಲ್ಲಿ ಯಾವುದು ಕಂಡು ಬಂದಿಲ್ಲ ನಮಗೆ. ನಾವು ಅದಕ್ಕೆ ಅಂತಾನೆ 3 ತಿಂಗಳಿಗೊಂದ್ಸಲ ಕಾವಲು ಸಮಿತಿ ಅಂತ ಮಾಡ್ತೀವಿ ಸರ್, ಇಲ್ಲೇ ಗ್ರಾಮ ಪಂಚಾಯತಿ ವೈದ್ಯ ಮಾಡ್ತೀವಿ. ಆಗ ನಾವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ಇದ್ರ ಮಧ್ಯ ನೀವು ಇನ್ನೊಂದು ಹೇಳಿಲ್ಲ, ಗಂಡಸಿನ ದೌರ್ಬಲ್ಯಗಳು ಕಾರಣ ಆಗಿರಬಹುದು. ಇರಬಹುದು ಸರ್, ಗಂಡಸಿನ ದೌರ್ಬಲ್ಯನೂ ಕಾರಣ ಆಗಿರ್ಬೋದು ಸರ್. ಮಕ್ಕಳು ಮಧ್ಯಾಹ್ನ ನಿದ್ದೆ ಮಾಡಬೇಕು ಅಂತಾರೆ, ಅದಕ್ಕೆ ಹೇಗೆ ಒಂದು ಸ್ವಚ್ಛತೆಗೆ ಹೇಗೆ? ನಾವು ಮಧ್ಯಾಹ್ನ ಈಗ ಬಿಸಿ ಊಟ ಇದ್ದಾಗ ಮಧ್ಯಾಹ್ನ 1:30 to 2 ಗಂಟೆ ತನಕ ಊಟ, ಊಟದ ನಂತರ ಅವರಿಗೆ ನಾವು ಮಧ್ಯಾಹ್ನ 3:30 to 4 ನಿದ್ರೆ ಮಾಡೋದಕ್ಕೆ ಟೈಮ್ ಇತ್ತು ಸರ್. ಆಗ ಅವ್ರಿಗೆ ಊಟ ಆಗಿದ ತಕ್ಷಣ ಮತ್ತೆ ಶೌಚಾಲಯ ಕಳಿಸ್ಬಿಟ್ಟು ಅವರಿಗೆ ಮಲಗಿಸ್ತಾ ಇದ್ವಿ. ಅಂದ್ರೆ ಚಾಪೆ ಇರೋದು, ಮತ್ತೆ ಸೊಳ್ಳೆ ಬರುತ್ತೆ ಅಂತ ಸೊಳ್ಳೆ ಇದನ್ನ ಎಲ್ಲ ಚೀಡ್ತಾ ಇದ್ವಿ, ಈ ತರ ಮಲಗಿಸ್ತಿದ್ವಿ ಸರ್. ಚಾಪೆ ಎಲ್ಲ ಬೆಡ್ಶೀಟ್ ಇದೆ, ಬೆಡ್ಶೀಟು ಕೊಟ್ಟಿದ್ದಾರೆ. ಮತ್ತೆ ಫ್ಯಾನಿನ ಸೌಲಭ್ಯನೂ ಇದೆ ನಮಗೆ, ನಮ್ಮ ಅಂಗನವಾಡಿಲಿ ನಾವು ನೀಟಾಗಿ ಮಲಗಿಸ್ತೀವಿ ಸರ್ ಮಕ್ಕಳಿಗೆ. ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಬರೋದಿಕ್ಕೆ ನಮ್ಮ ಸಹಾಯಕಿಯವರು ಇರ್ತಾರೆ, ಬೆಳಿಗ್ಗೆ ನಾವು ಕರೆಯೋಕ್ಕೂ ಹೋಗ್ತಾರೆ, ಮತ್ತೆ ಸಂಜೆ ಹೋಗ್ಬೇಕಾದ್ರೆ ಅವ್ರ ಮನೆಗಳಿಗೆ ತಲುಪಿಸ್ತೀವಿ ಸರ್. ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರ ಮನೆ ಬಾಗಿಲಿಗೆ ಬಿಟ್ಟು ಬರೋ ವ್ಯವಸ್ಥೆನೂ ಇದೆ, ನಮ್ಮ ಸಹಾಯಕಿಯವ್ರು ಮಾಡ್ತಾರೆ. ಇಲ್ಲಿಯ ಗ್ರಾಮ ಪಂಚಾಯತಿ ಶಾಲೆ ಇದ್ರ ಎಲ್ಲದರ ಜೊತೆಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಇದಾಗಬೇಕಾಗತ್ತೆ. ನಿಮ್ಗೆ ಏನಾರ ಸಹಾಯ ಬೇಕು ಅಂತಂದ್ರೆ ಹೇಗೆ ಸ್ಪಂದಿಸ್ತಾರೆ? ನಮ್ಮ ಗ್ರಾಮ ಪಂಚಾಯತ್ದವ್ರು ನಿಜವಾಗ್ಲೂ ನಾನೀಗ ಸೇರಿ 31 ವರ್ಷ ಆಯ್ತು. ಅವಾಗಿಂದ ಇವಾಗಿನವರೆಗೂ ನನಗೆ ತುಂಬಾನೇ ಸಹಾಯ ಮಾಡ್ತಿದ್ದಾರೆ ಸರ್ ಗ್ರಾಮ ಪಂಚಾಯತಿಯಿಂದ. ಈಗ ಹೊಸದಾಗಿ ಅಂಗನವಾಡಿ ಕಟ್ಟಿಸ್ಕೊಟ್ರು, ಮತ್ತೆ ಶೌಚಾಲಯ ವ್ಯವಸ್ಥೆ, ಎಲ್ಲ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಎಲ್ಲ ಇದೆ. ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಮಾಡ್ಕೊಡ್ತಾರೆ ಸರ್ ವ್ಯವಸ್ಥೆ. ಮತ್ತೆ ಶಾಲೆನೂ ಅಷ್ಟೇ, ನಾವು ಶಾಲಾ ಕಾಂಪೌಂಡ್ ಅಲ್ಲೇ ಇರೋದು, ಹಂಗಾಗಿ ಶಾಲೆಯವರು ಅಷ್ಟೇನೆ. ನಾವು ರಾಷ್ಟ್ರೀಯ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ನಾವು ಅವರು ಜೊತೆಲ್ಲೇ ಮಾಡ್ತೇವೆ. ಒಂದು ಶಾಲೆಗೆ ಸೇರಿಸ್ಕೋಬೇಕು ಅಂತಂದ್ರೆ ದಾಖಲಾತಿಗಳು ಬೇಕಾಗತ್ತೆ, ಹುಟ್ಟಿದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ, ಡೇಟ್ ಆಫ್ ಬರ್ತ್ ನೋಡೋ ಅಂತದ್ದು. ಇದು ನೀವು ಅಂಗನವಾಡಿನಲ್ಲೂ ಆ ತರದೊಂದು ರಿಜಿಸ್ಟರ್ ಮೇಂಟೈನ್ ಮಾಡಿ ಅವರಿಗೆ TC ತರದ ಏನಾರ ಇಶ್ಯೂ ಮಾಡ್ತೀರಾ, ಹೇಗೆ ಅಂತ ಹೇಳಿದ್ರು. ಅಂದ್ರೆ ನಾವು TC ತರ ಏನು ಇದ್ ಮಾಡಲ್ಲ ಸರ್, ನಮ್ಮ ಶಾಲೆ ಇಲ್ಲೇ ಇರೋದ್ರಿಂದ ನಮ್ಮಿಂದ ಒಂದು ದೃಢೀಕರಣ ಇಸ್ಕೊಂತಾರೆ ಅಂಗನವಾಡಿಯಿಂದ. ಅಂಗನವಾಡಿ ದೃಢೀಕರಣ ಅಂತ ಮಗು ಯಾವ ಇಸ್ವಿಲಿ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಅಂಗನವಾಡಿ ದೃಢೀಕರಣ ಅಂತ ಒಂದು ಇಸ್ಕೊಂತಾರೆ ಶಾಲೆಗೆ ಸೇರ್ಸೋರು. ಹಂಗಾಗಿ ನಾವು ಬರ್ಕೊಡ್ತೀವಿ ಅವ್ರಿಗೆ, ಶಾಲೆಗೆ ಸೇರಿಸಬೇಕಾದ್ರೆ ಬರ್ಕೊಡ್ತೀವಿ ಸರ್. ಜನನ ಪ್ರಮಾಣ ಪತ್ರ ನಮ್ಮ ಹತ್ರ ಇರುತ್ತೆ, ನಾವು ಹುಟ್ಟಿದ ತಕ್ಷಣನೇ ದಾಖಲು ಮಗು ಯಾವಾಗ ಹುಟ್ಟಿದೆ ಅಂತ ನಮ್ಮ ದಾಖಲೆಯಲ್ಲಿ ನಮೂದಿಸ್ಕೊಂತೀವಿ. ನಾವು ಬರ್ಕೊಂಡಿರ್ತೀವಲ್ಲ ಅದನ್ನ ಬರ್ಕೊಡ್ತೀವಿ ಸರ್. ಮತ್ತೆ ಬರ್ತ್ ಸರ್ಟಿಫಿಕೇಟನ್ನು ತಗೊಂಡು ನೋಡ್ತೀವಿ, ಬರ್ತ್ ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಎಲ್ಲರೂ, ತಗೊಂಡೇ ತಗೊಳ್ತಾರೆ. ಬರ್ತ್ ಸರ್ಟಿಫಿಕೇಟ್ ಅನ್ನು ನೋಡ್ಬಿಟ್ಟು ನಮ್ಮ ಜನನ ದಾಖಲೆಯಲ್ಲಿ ನಾವು ಬರ್ಕೊಂಡಿರ್ತೀವಲ್ಲ ಅದನ್ನು ನೋಡಿ ಬರ್ಕೊಡ್ತೀವಿ ಸರ್ ಶಾಲೆಗೆ ಸೇರಿಸಬೇಕಾದ್ರೆ. ಒಟ್ಟಲ್ಲಿ ನೀವು ನಿಮ್ಮ ಸಹಾಯಕಿ ಇಬ್ರು ಕೆಲಸಗಳನ್ನ ತೂಗಿಸ್ಕೊಂಡು ಹೋಗ್ತಾ ಇರ್ತೀರಿ? ಖಂಡಿತ ಸರ್, ನಾವು ಇಬ್ರು ಈಗ ಹೊಸದಾಗಿ ಸೇರ್ಕೊಂಡಿದ್ದಾರೆ ಅವರು ಸಹಾಯಕಿ, 3 ವರ್ಷ ಆಯ್ತು. ಅವರು ನಾವು ಚೆನ್ನಾಗಿ ಹೊಂದಾಣಿಕೆಯಿಂದ ನಡೆಸ್ಕೊಂಡು ಹೋಗ್ತಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗ್ತಾರೆ, ಈ ಮನೆ ಮನೆ ಭೇಟಿ ಮಾಡಿದಾಗ ನೀವು ಯಾವ್ಯಾವ ಅಂಶಗಳನ್ನ ಗಮನಿಸ್ತೀರಿ, ನಿಮಗೇನ್ ಮಾಹಿತಿ ಬೇಕಾಗತ್ತೆ? ನಮಗೆ ಮುಖ್ಯವಾಗಿ ನಮ್ಮ ಫಲಾನುಭವಿಗಳು ಗರ್ಭಿಣಿಯರು, ಬಾಣ್ತಿಯರು, ಮತ್ತೆ ಕಿಶೋರಿಯರು ಮಾಹಿತಿನ ಸಂಗ್ರಹ ಮಾಡ್ಕೊಬೇಕು ಸರ್. ಹಾಗಾಗಿ ಎಲ್ಲರ ಬಗ್ಗೆನೂ, ನಾವು ಗರ್ಭಿಣಿ ಇದ್ರೆ ಗರ್ಭಿಣಿಗೆ ಅವರ ಆರೋಗ್ಯ ಬಗ್ಗೆ, ಮತ್ತೆ ಇಂಜೆಕ್ಷನ್ ಆಗಿದೆಯಾ ಇಲ್ವಾ, ಮತ್ತೆ ಕಬ್ಬಿಣಾಂಶ ಮಾತ್ರೆ ತಗೊಂಡ್ರ, ಪೌಷ್ಟಿಕ ಆಹಾರದ ಬಗ್ಗೆ, ಈ ರೀತಿ ಎಲ್ಲದನ್ನು ನಾವು ಅವರಿಗೆ ವಿಚಾರಿಸ್ತೀವಿ. ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ, ತಪಾಸಣೆ ಮಾಡಿಸ್ಕೊಂತಿದ್ದೀರಾ, ಮತ್ತೆ ನಾವು ತಿಂಗಳ ಇಲ್ಲಿ ಅವರಿಗೆ ತೂಕ ಮಾಡ್ತೀವಿ, ಹೈಟ್ ನೋಡ್ತೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಮತ್ತೆ ಮಗು ಇದ್ರೆ ಈಗ 0 ಬಾಣಂತಿ ಮಗು ಇದ್ರೆ ಅವರಿಗೂಷ್ಟೇ, ಬಾಣಂತಿ ಆರೈಕೆ ಬಗ್ಗೆ, ಮಗುವಿನ ಆರೈಕೆ ಬಗ್ಗೆ, ಅವ್ರ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಾವು ಅವರಿಗೆ ಮಾಹಿತಿಯನ್ನ ಕೊಡ್ತೀವಿ ಸರ್ ಮನೆ ಭೇಟಿಗೆ ಹೋದಾಗ. ಕೆಲವೊಬ್ರು ಮೂಢನಂಬಿಕೆಗಳಿಂದ ಡಾಕ್ಟರ್ ಹತ್ರ ಹೋಗುದಲ್ಲೇ, ಇಲ್ಲೇ ನಮ್ಮ ಮನೆಯಲ್ಲೇ ಏನೋ ಮಾಡ್ಕೋತೀವಿ ಅಂತ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋ ಮಾತು, ಅಂತ ಸಂದರ್ಭಗಳಲ್ಲಿ ಅವ್ರಿಗೆ ಹೇಗೆ ವೈಜ್ಞಾನಿಕವಾಗಿ ಮನದಟ್ ಮಾಡ್ತೀವಿ? ಮೊದಲೆಲ್ಲ ಇತ್ತು ಸರ್, ಮನೆಯಲ್ಲೇ ಹೆರಿಗೆ ಆಗುತ್ತೆ, ಮನೆಯಲ್ಲೇ ಹೆರಿಗೆ ಮಾಡ್ಕೊಬೇಕು ಅಂತ. ಈಗ ಜನ ಎಲ್ಲ ಮುಂದುವರೆದಿದ್ದಾರೆ, ಮತ್ತೆ ನಾವು ಎಲ್ಲ ಮಾಹಿತಿ ಹೆಚ್ಚೆಚ್ಚಾಗಿ ನಾವು ಮನೆ ಯಾವ ಕಾರಣಕ್ಕೂ ಮನೇಲಿ ಬೇಡ, ಆಸ್ಪತ್ರೆಯಲ್ಲೇ ಡೆಲಿವರಿ ಆಗಬೇಕು ಅಂತ ಹೇಳೋದ್ರಿಂದ ಎಲ್ಲರೂ ಆಸ್ಪತ್ರೆಯಲ್ಲೇ ಡೆಲಿವರಿ ಮಾಡ್ಕೊತಿದ್ದಾರೆ ಸರ್. ಹಂಗಾಗಿ ನಾವು ಅವ್ರಿಗೆ ಮಾಹಿತಿ ಹೇಳ್ತೀವಿ, ಮತ್ತು ಅವು ಈಗಿನ ಇದಕ್ಕೆ ಎಲ್ಲ ನಮ್ಮ ಗ್ರಾಮದಲ್ಲಿ ಯಾರು ಮನೇಲಿ ಡೆಲಿವರಿ ಮಾಡ್ಕೊಳಕ್ ಇಷ್ಟನೇ ಪಡೋದಿಲ್ಲ, ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾರೆ. ತೀವ್ರತರವಾದ ಕಾಯಿಲೆ ಅಂತ ನಿಮಗೆ ಕಂಡು ಬಂದಾಗ ನೀವು ಮಾಡೋ ಮೊದಲನೇ ಕೆಲಸ ಏನು? ತೀವ್ರತರವಾದ ಕಾಯಿಲೆಗಳು ಏನಾದ್ರೂ ಅಕಸ್ಮಾತ್ ಕಂಡು ಬಂದ್ರೆ PSCಗೆ ಮೊದಲು ಇದು ಮಾಡ್ತೀವಿ, ಗೈಡೆನ್ಸ್ ಮಾಡ್ತೀವಿ, ನಾವು ಒಂದು ಲೆಟರ್ ಬರ್ಕೊಟ್ಟು, ಮತ್ತೆ ಅಲ್ಲಿಂದ ಅವರಿಗೂ ಆಗಲಿಲ್ಲ ಅಂದರೆ ಸಾರ್ವಜನಿಕ ಹಾಸ್ಪಿಟ್ಲ್ ಮತ್ತೆ ಮೆಗನ್ ಹಾಸ್ಪಿಟ್ಲಿಗೆ ಇದು ಮಾಡ್ತೀವಿ. ಈಗ ಅಕಸ್ಮಾತ್ ಇದು ನ್ಯೂನ ಪೋಷಣೆ ಮಗು ಮತ್ತೆ ತುಂಬಾ ತೂಕ ಕಡಿಮೆ ಇರುವಂತ ಮಕ್ಕಳನ್ನೆಲ್ಲ NRC ಕೇಂದ್ರ ಅಂತ ಒಂದಿದೆ, ಆ ಕೇಂದ್ರಕ್ಕೆ ನಾವು ಕಳಿಸೋ ವ್ಯವಸ್ಥೆನ ಮಾಡ್ತೀವಿ ಸರ್. ಹಾಲಿನ ಬಗ್ಗೆ, ಮಕ್ಕಳಿಗೆ ಹಾಲು ಕೊಡ್ತೀರಾ? ಹಾಲು ಅದೇ ಕೊಡ್ತಾ ಇದ್ವಿ ಸರ್, ಹಾಲು ಕೊಡ್ತಾ ಇದ್ವಿ, ಈಗ ಅದೇ ಕೊಡ್ತಾ ಇಲ್ಲ. ಮನೆಗೆನೆ ಪೌಷ್ಟಿಕ ಆಹಾರ ಸಾಮಗ್ರಿಗಳನ್ನ ಕೊಡೋದ್ರಿಂದ ಕೊಡ್ತಿಲ್ಲ. ಹಾಲು ಕೊಡ್ತಾ ಇದ್ವಿ ನಾವು ಸಂಜೆ ಮನೆಗೆ ಮಕ್ಕಳು ಎದ್ಮೇಲೆ ಸಂಜೆ 4 ಗಂಟೆಗೆ ಹಾಲು ಕೊಟ್ಟು ಕಳಿಸ್ತಾ ಇದ್ವಿ ಮೊದಲೆಲ್ಲ. ಈಗ ಕೊರೋನಾ ಇರೋದ್ರಿಂದ ಮನೆಗೆನೆ ನಾವು ಇದ್ ಮಾಡ್ತಾ ಇದೀವಿ, ಆಹಾರ ಸಾಮಗ್ರಿಗಳನ್ನ ಕೊಡ್ತಾ ಇದ್ವಿ. ಮೊಟ್ಟೆ ತಿನ್ನಲ್ಲಪ್ಪ ನಾವು ತಿನ್ನದೇ ಇಲ್ಲ ಅಂತ ಒಂದು ಕುಟುಂಬಕ್ಕೆ, ಅದಕ್ಕೆ ಪರ್ಯಾಯವಾಗಿ ನಮಗೆ ಹೆಸರು ಕಾಳನ್ನ ಕೊಡ್ರಿ ಅಂತ ಹೇಳಿದ್ರು, ಮೊಳಕೆ ಬರ್ಸ್ಕೊಂಡು ತಿನ್ಲಿ ಅಂತ. ಅವ್ರು ಅಕಸ್ಮಾತ್ ತಿನ್ಲಿಲ್ಲ ಅಂದ್ರೆ ಹೆಸರು ಕಾಳನ್ನ ಮೊಳಕೆ ಬರ್ಸಿ ತಿನ್ರಿ ಅಂತ ಹೇಳ್ತೀವಿ. ಕೆಲಸ ತೃಪ್ತಿ ಸಿಕ್ಕಿದ್ಯಾ ವೆಂಕಟಮ್ಮ ಅವ್ರಿಗೆ? ಖಂಡಿತ ಸಿಕ್ಕಿದೆ ಸರ್, ನನಗೆ ಮಾತ್ರ ಸಂಬಳ ಕಡಿಮೆ ಆಗಿರ್ಬೋದು, ಆದ್ರೆ ನಾವು ಮಾಡ್ತಿರೋ ಕೆಲಸ ತುಂಬಾನೇ ನನಗೆ ತೃಪ್ತಿ ಕೊಟ್ಟಿದೆ. ನಾನು 31 ವರ್ಷ ಆಯ್ತು, ನನಗೆ ನಿಜವಾಗ್ಲೂ ತುಂಬಾ ಅಂದ್ರೆ ಮಕ್ಕಳ ನಮ್ದು ಎಷ್ಟೇ ಸಮಸ್ಯೆಗಳಿದ್ರು ಏನೇ ಇದ್ರು ನಾವು ಅಂಗನವಾಡಿಗೆ ಬಂದ್ವಿ ಅಂದ್ರೆ ಆ ಮಕ್ಕಳ ಮುಖ ನೋಡಿದ ತಕ್ಷಣ ನಮಗೆಲ್ಲದು ಕ್ಲಿಯರ್ ಆಗ್ಬಿಡುತ್ತೆ. ಆ ಮಕ್ಕಳು ಆ ಮಕ್ಕಳ ಮಾತುಗಳು ಅವರು ಅವರು ಹೇಳ್ಕೊಳ್ಳುವಂತ ಇದನ್ನೆಲ್ಲ ಕೇಳಿದ್ರೆ ನಿಜವಾಗ್ಲೂ ನಮಗೆ ನನಗಂತೂ ತೃಪ್ತಿ ಕೊಟ್ಟಿದೆ. ಮಕ್ಕಳು ತುಂಬಾ ದೊಡ್ಡವರಾಗ್ತಾರೆ, ಎಲ್ಲೆಲ್ಲೋ ಕೆಲಸದಲ್ಲಿ ಇರ್ತಾರೆ, ಜ್ಞಾಪಕ ಇಟ್ಕೊಳ್ತಾರ ವೆಂಕಟಮ್ಮ ಅವರನ್ನ? ಇಟ್ಕೊಂಡಿದ್ದಾರೆ ಸರ್, ನಮ್ಮೂರಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಸಾಕ್ದವರಪ್ಪ ಅಂತಾರೆ. ಹೌದು ಹೌದು ಹೇಳ್ತಾರೆ, ಮೊದಲನೇ ನಮಗೆ ಗುರುಗಳಿವ್ರೇನೆ ಅಂತ ಹೇಳ್ತಾರೆ. ಒಳ್ಳೇದು ವೆಂಕಟಮ್ಮ ಅವರೇ, ನಿಮಗೆ ಉತ್ಸಾಹ ನೋಡಿ ಖುಷಿ ಆಗತ್ತೆ. ನಿಜಕ್ಕೂ ಅಂಗನವಾಡಿ, ಈ ಒಂದು ದಾದಿಯರು, ಗ್ರಾಮ ಪಂಚಾಯತಿ ಚಟುವಟಿಕೆಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಒಂದು ರೀತಿ ಸೇವೆ ಮಾಡೋದಕ್ಕೆ ಸರ್ಕಾರವೇ ಒಂದು ಅವಕಾಶ ಕೊಟ್ಟಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ. ನಮಸ್ತೆ ಸರ್, ನೀವು ಇವತ್ತು ಕರೆದು ನನಗೆ ಮಾತಾಡ್ತಿದ್ದಕ್ಕೆ ನಾನು ನಿಮ್ಗೆ ತುಂಬಾನೇ ಧನ್ಯವಾದಗಳನ್ನು ಹೇಳುತ್ತೇನೆ. ಇದುವರೆಗೆ ಅಂಗನವಾಡಿಯ ಕಾರ್ಯ ಚಟುವಟಿಕೆ ಈ ಕುರಿತು ಭದ್ರಾವತಿ ತಾಲೂಕು ಎರೆಹಳ್ಳಿಯ ಕಾರ್ಯಕರ್ತರಾದ ವೆಂಕಟಮ್ಮ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಎ ಸುದರ್ಶನ. ಇನ್ನು ಮುಂದೆ ಪರಿಸರ ಗೀತೆಯನ್ನು ಕೇಳಿ. ಗಣಪ ನಿನಗೆ ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ ವನ್ಯಜೀವಿಗಳ ಕಾಯುವ ವನದೇವತೆಗೆ ಶಿರಬಾಗಿ ನಮಿಸುವೆ ಚರಣಗಳಿಗೆ ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ವನ್ಯಜೀವಿ ಸಪ್ತಾಹ ವರ್ಷ ವರ್ಷ ನಿನಗೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಹರ್ಷ ನೀಡುತ್ತಾಯೇ ವನ್ಯಜೀವಿ ಸಂಕುಲಕ್ಕೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ ತಪೋ ಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ಋಷಿ ಮಹಾಋಷಿಗಳ ತಪೋ ಭೂಮಿ ನಿನ್ನದು ನಿನ್ನೊಡಲಿನ ವನ್ಯಜೀವಿ ಸಂರಕ್ಷಣೆ ನಮ್ಮದು ದೇವಾನು ದೇವ